ಯಾವ ರೀತಿ ಕೊಡ್ತಾ ಇದೆ ರೈತರಿಗೆ, ಎಷ್ಟು ದಿವಸ ಬೇಕು ಹಣವನ್ನು ಕೊಡಬೇಕಾದ್ರೆ ಅಂತಕ್ಕಂಥ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ, ಬನ್ನಿ ಅವರಿಂದ ತಿಳ್ಕೊಳ್ಳಂತ. ನಮಸ್ಕಾರ ಅನಿಲ್ ಜಾಧವ್ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ತಾವು ತಮ್ಮ ಕಂಪ್ನಿ ಎಷ್ಟು ವರ್ಷದಿಂದ ರಾಯಚೂರು ಜಿಲ್ಲೆಯಲ್ಲಿ ಒಂದು ಬೆಳೆ ವಿಮೆಯನ್ನು ಅನುಷ್ಠಾನ ಮಾಡ್ತಾ ಇದೆ? ಸರ್, ನಮ್ಮ ಕಂಪ್ನಿ 2019 ನಾವು ಇಲ್ಲಿ ಬೆಳೆ ವಿಮೆಯನ್ನು ನಾವು PMEBI ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಏನು ನಿಮ್ಮ ಒಂದು ರೋಲ್, ಏನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ, ಅನುಷ್ಠಾನ ಮಾಡೋದ್ರಲ್ಲಿ ನಿಮ್ಮ ಒಂದು ರೋಲು ಅಥವಾ ಏನಿದೆ ನಿಮ್ಮ ಕೆಲಸ ಇಲ್ಲಿ? ರೈತರಿಗೆ ನಾವು ಅವೇರ್ನೆಸ್ ಮಾಡ್ತಾ ಇದ್ದೇವೆ ಸರ್. ಇನ್ಶೂರೆನ್ಸ್ ಅಂದ್ರೆ ಏನು, ಕ್ರಾಪ್ ಇನ್ಶೂರೆನ್ಸ್ ಬಗ್ಗೆ ಅವರಿಗೆ ಅವೇರ್ ಮಾಡ್ತಾ ಇದ್ದೇವೆ. ಯಾವ ತರ ಲಾಸಸ್ ಇರುತ್ತೆ, ಕ್ರಾಪ್ ಯಾವ ಸ್ಟೇಜ್ ಅಲ್ಲಿ ಬಂದಾಗ ನಾವು ರೈತರು ಕ್ಲೇಮ್ ಮಾಡಿಸ್ಕೋಬೇಕು, ಆ ತರ ನಾವು ವಿಲೇಜ್ ಲೆವೆಲ್ ಅಲ್ಲಿ ಹೋಗಿ ರೈತರಿಗೆ ಅವೇರ್ ಮಾಡ್ತಾ ಇದ್ದೇವೆ ಸರ್. ಮತ್ತೆ ಯಾವ ತರ ಲಾಸಸ್ ಇರುತ್ತೆ ಅಂತ ಅದನ್ನು ಡಿಟೇಲ್ ಆಗಿ ನಮ್ಮ ಕಂಪನಿಯವರು ಮತ್ತೆ ತಾಲೂಕಾ ಲೆವೆಲ್ ಅಲ್ಲಿ ಹೋಗಿ ಅವೇರ್ ಮಾಡ್ತಾ ಇದ್ದಾರೆ ರೈತರಿಗೆ. ಇಂತಿಂಥ ಸ್ಟೇಜ್ ಅಲ್ಲಿ ಹೋಗಿ ಲಾಸಸ್ ಇರುತ್ತೆ, ಬೆಳೆಗೆ ಎನ್ರೋಲ್ಮೆಂಟ್ ಆಗ್ರಿ, ಇನ್ಶೂರೆನ್ಸ್ ಕಟ್ಟ ಅಂದ್ರೆ ನಮ್ಗೆ ಒಳ್ಳೇದು, ಬ್ಯಾಕಪ್ ಇರುತ್ತೆ, ಸಂರಕ್ಷಣೆ. ಒಂದು ನಮ್ ಕ್ರಾಪಿಗೆ ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ಮುಂದೆ ಹೋಗಿ ಸಂರಕ್ಷಣೆ. ಏನಾದ್ರೂ ಆಣೆಕಲ್ ಮಳೆ ಬಂತು, ಪ್ರವಾಹ ಬಂತು, ಆ ಮೂಮೆಂಟ್ ಅಲ್ಲೂ ರೈತರು ಖುದ್ದಾಗಿ ಟೋಲ್ ಫ್ರೀ ನಂಬರ್ ಮುಖಾಂತರ ಅವರು ಇನ್ಶೂರೆನ್ಸ್ ಕಂಪನಿಗೆ ಇಂಟಿಮೇಟ್ ಮಾಡಬೇಕಾಗುತ್ತೆ ಸರ್. ಈಗ ರೈತ, ಒಂದು ಉದಾಹರಣೆಯನ್ನ ಹೇಳ್ತೀನಿ ನಾನು. ರೈತ ಏನ್ ಮಾಡ್ತಾನೆ, ಬಿತ್ತಿರ್ತಾನೆ, ಬಿತ್ತಿದ ಮೇಲೆ ಇನ್ಶೂರೆನ್ಸ್ ಮಾಡಿಸ್ತಾನೆ ಭತ್ತ ಅಂತ ತಿಳ್ಕೊಳ್ಳೋಣ ಅಥವಾ ತೊಗರಿ ಅಂತ ತಿಳ್ಕೊಳ್ಳೋಣ. ಏನಾಗುತ್ತೆ, ಬಿತ್ತಿದ ಮೇಲೆ ಒಟ್ಟ ಮಳೆ ಆಗೋದಿಲ್ಲ ಒಂದು ತಿಂಗಳ ತನಕ. ಓಕೆ, ಮಳೆ ಆಗೋದಿಲ್ಲ, ಎಲ್ಲಾ ಕಡೆ ಮಳೆ ಆಗೋದಿಲ್ಲ, ಎಲ್ಲ ಬಿತ್ತಿದ್ದು ಬೀಜನೂ ಹೋಯ್ತು, ಗೊಬ್ಬರನೂ ಹೋಯ್ತು, ಎಲ್ಲ ಲಾಸ್ ಆಗಿಬಿಡುತ್ತೆ ಅವಾಗೆ. ಅಂತ ಸಂದರ್ಭದಲ್ಲಿ ಏನು ರೈತರಿಗೆ ಕಂಪನಿ ಮುಂದೆ ಬರುತ್ತೆ ಕೊಡ್ಲಿಕ್ಕೆ, ಅಥವಾ ರೈತರು ಏನ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ? ಅಂತ ಸಂದರ್ಭದಲ್ಲಿ ಕವರೇಜಸ್ ಇರುತ್ತೆ ಸರ್, ಪ್ರಿವೆಂಟೆಡ್ ಸೋಯಿಂಗ್ ಅಂತ, ಆಪರೇಷನ್ ಗೈಡ್ ಲೈನ್ ಪ್ರಕಾರ ಪ್ರಿವೆಂಟೆಡ್ ಸೋಯಿಂಗ್ ಅಂತ ಒಂದು ಇದು ಇದೆ ಸರ್. ಆ ಮೂಮೆಂಟ್ ಅಲ್ಲಿ ರೈತರಿಗೆ ಮೇಜರ್ ಕ್ರಾಪ್ ಯಾವ್ದಿದೆ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಭತ್ತ ಬೆಳೆ ಇದೆ, ಅಲ್ಲಿ ನಾವು 2019 ಪ್ರಿವೆಂಟೆಡ್ ಸೋಯಿಂಗ್ ಇನ್ವಾಲ್ವ್ ಮಾಡಿದ್ದೇವೆ. ಸಿನ್ನೂರು ಮತ್ತು ಶಿರ್ವಾರದಲ್ಲಿ ಬಹಳಷ್ಟು ಜನ ಅದರದ್ದು ಕ್ಲೇಮ್ ತಗೊಂಡಿದ್ದಾರೆ ಸರ್. 34 crore ಸಮಥಿಂಗ್ ಅಮೌಂಟ್ ನಾವು ರಿಲೀಸ್ ಮಾಡಿದ್ದೇವೆ, ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಸರ್. ಅದೇ ತರ ಮೇಜರ್ ಕ್ರಾಪಿಗೆ ಆ ಏರಿಯಾದಲ್ಲಿ ಸೋಯಿಂಗ್ ಆದ ನಂತರ 1 month ನಾರ್ಮಲ್ ಸೋಯಿಂಗ್ ಪೀರಿಯಡ್ ಅಲ್ಲಿ ಆ ಬೆಳೆ ಸೋಯಿಂಗ್ ಮ್ಯಾಚುರಿಟಿ ಬರಲಿಲ್ಲ, ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಡಿಪಾರ್ಟ್ಮೆಂಟ್ ಕಡೆಯಿಂದ ಜಾಯಿಂಟ್ ಸರ್ವೆ ಮಾಡ್ತಾರೆ ಸರ್. ಅದು ಕ್ಲೈಮೆಟಿಕಲ್ ಕಂಡೀಷನ್ ಸೈಂಟಿಸ್ಟ್ ಎಲ್ಲರೂ ಬಂದು ಸರ್ವೆ ಮಾಡ್ತಾರೆ, ಆ ಏನ್ ಪ್ರಾಬ್ಲಮ್ ಇದೆ, ಮಳೆ ಬರಲಿಲ್ಲ, ಸೋಯಿಂಗ್ ಇದು ಹೊಳಕೆ ಬರಲಿಲ್ಲ. ಅಂತ ಮೂಮೆಂಟ್ ಅಲ್ಲಿ 100% ಅಲ್ಲಿ ಸಮ್ ಇನ್ಶೋರ್ಡ್ ಅಲ್ಲಿ 100% ಸಮ್ ಇನ್ಶೋರ್ಡ್ 25% ಕ್ಲೇಮ್ ಕೊಡಬೇಕಂತ ಡಿಕ್ಲೇರ್ ಆಗುತ್ತೆ. ಅಂದ್ರೆ 25% ಅಲ್ಲಿ ಸಿಗುತ್ತೆ, ಕ್ಲೇಮ್ ಸಿಗುತ್ತೆ. ಈಗ ಮುಖ್ಯವಾಗಿ ರೈತರು ಒಂದು ಬೆಳೆಗೆ 1 acre ಇಂತಿಷ್ಟಂತ ಒಂದು ನಿಗದಿಯನ್ನ ಮಾಡಿರ್ತಾರೆ, ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಆಗಿರುತ್ತೆ. ಪ್ರತಿ ಸಲನೂ ರೈತರು ಕಟ್ತಾ ಇರ್ತೀವಿ ಅಂತಕ್ಕಂಥ ವಿಚಾರ ಹೇಳ್ತಿರ್ತಾರೆ. ಈಗ ಉದಾಹರಣೆಗೆ ಅಂತಂದ್ರೆ ಆ ಭತ್ತಕ್ಕೆ ಬಂದಾಗ 696 ಪ್ರತಿ ಎಕರೆಗಿದೆ, ಅದೇ ರೀತಿ ಮಳೆಯಾಶ್ರಿತ ಭತ್ತಕ್ಕೆ 445 ಇದೆ, ಇನ್ನ ಮಳೆಯಾಶ್ರಿತ ಎಳ್ಳು ಬೆಳೆಗೆ 202, ಈ ತರ ಒಂದು ಕಂತುಗಳಿರ್ತವೆ ಪ್ರತಿ ಎಕರೆಗೆ ಕಂತನ್ನ ರೈತರು ಕಟ್ತಾ ಇರ್ತಾರೆ. ಈಗ ಒಬ್ಬ ರೈತ ಒಂದು 4 ಬೆಳೆಗಳನ್ನ ಬೆಳೆದಿರ್ತಾನೆ, ಹತ್ತಿ ಹಾಕಿರ್ತಾನೆ, ಭತ್ತ ಹಾಕಿರ್ತಾನೆ, ಆಮೇಲೆ ಹೆಸರು ಹಾಕಿರ್ತಾನೆ, ತೊಗರಿ ಹಾಕಿರ್ತಾನೆ, 4 ಬೆಳೆಗೆ ಕಂತನ್ನು ಕಟ್ತಾನವ ವಿಮಾ ಕಂತನ್ನು ಕಟ್ಟಿದಾಗ ಸಾಮಾನ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆ, ಸರ್ 4 ಬೆಳೆಗೆ ಕಟ್ಟಿದ್ದೀನಿ ನಾನು, ಒಂದೇ ಬೆಳೆಗೆ ಬಂತು, ಇನ್ನು 3 ಬೆಳೆಗೆ ಬರಲಿಲ್ಲ ಅಂತೇಳಿ ಕೇಳ್ತಿರ್ತಾರೆ. ಇಲ್ಲಿ ಯಾವ ರೀತಿ ತಾವು ಅದಕ್ಕೆ ಇದನ್ನು ಕೊಡ್ತೀರಿ ಸೂಚನೆ? ನೋಡಿ ಸರ್, ಇದರಲ್ಲಿನೂ ಬೇರೆ ಬೇರೆ ಸ್ಟೇಜ್ ಇದೆ. ರೈತರಿಗೆ ನಾವು ಅವೇರ್ನೆಸ್ ಅದೇ ತರ ಫೀಲ್ಡ್ ಗ್ರೌಂಡ್ ಲೆವೆಲನ್ನು ನಾವು ಅವೇರ್ ಮಾಡ್ತಾ ಇದ್ದೇವೆ ರೈತರಿಗೆ. ಕ್ರಾಪ್ ಕಟ್ಟಿಂಗ್ ಎಕ್ಸ್ಪೆರಿಮೆಂಟ್ ಒಂದಿರುತ್ತೆ ಸರ್, ಅದು ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಲಿಂದ ಅವ್ರು ನೋಡ್ಕೋತಾರ ಅದಕ್ಕೆ, ಅದು ಸಪರೇಟ್ ಆಗಿ, ಅದು ಲಾಸ್ಟ್ ಸೀಸನಲ್ ಕ್ಲೈಮೇಟ್ ಇರುತ್ತೆ, ಅದು ಸೀಸನಲ್ ಕ್ಲೇಮ್ ಆಗುತ್ತೆ ಅಲ್ಲಿ. ಮತ್ತೆ ಲೋಕಲೈಸ್ ರೈತರಿಗೆ ಹೇಳುವುದೇನೆಂದ್ರೆ, ರೈತರು ಹೆಲ್ ಸ್ಟ್ರೋಮ್ ಬಂತು, ಬಿರುಗಾಳಿ ಮಳೆ, ಫ್ಲಡ್ ಬಂತು, ಆ ಮೂಮೆಂಟ್ ಅಲ್ಲಿ ರೈತರು ಒಂದು ಟೋಲ್ ಫ್ರೀ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಟೋಲ್ ಫ್ರೀ ನಂಬರ್? ಹಾ, ನಮ್ ಟೋಲ್ ಫ್ರೀ ನಂಬರ್ ಇದೆ ಸರ್, 1800-266-4141. ಅವರು 72 hours ಅಲ್ಲಿ ಇಂಟಿಮೇಟ್ ಮಾಡಬೇಕಾಗುತ್ತೆ ಇನ್ಶೂರೆನ್ಸ್ ಕಂಪನಿ ಅವರಿಗೆ. ಅದು ಟೋಲ್ ಫ್ರೀ ನಂಬರ್ ಇಂಟಿಮೇಟ್ ಅಂದ್ರೆ ಅಲ್ಲೆಲ್ಲ ಫೋನ್ ಅನ್ನು ರಿಸೀವ್ ಮಾಡಿ ರೆಕಾರ್ಡ್ ಆಗುತ್ತಾ? ರೆಕಾರ್ಡ್ ಆಗುತ್ತೆ ಸರ್, ರೆಕಾರ್ಡ್ ಆಗುತ್ತೆ. ಅವರಿಗೆ ಒಂದು ಯುನಿಕ್ ರೆಫರೆನ್ಸ್ ನಂಬರ್ ಅಂತ ಕ್ರಿಯೇಟ್ ಮಾಡ್ತಾರೆ, ರೆಫರೆನ್ಸ್ ನಂಬರ್ ಇನ್ಶೂರೆನ್ಸ್ ಕಂಪನಿ ಕಡೆಯಿಂದ. ಇನ್ಶೂರೆನ್ಸ್ ಕಂಪನಿಯವರು 7 days ಒಳಗಡೆ ಇಂಟಿಮೇಟ್ ಮಾಡ ನಂತರ 7 days ಒಳಗಡೆ ಬಂದು ಆ ಜಾಯಿಂಟ್ ಸರ್ವೆ ಅಂತ ಲೋಕಲ್ ಅಲ್ಲಿ ಪಂಚಾಯತ್ ಲೆವೆಲ್ ವಿಲೇಜ್ ಅಕೌಂಟೆಂಟ್ ಆಯ್ತು, ಅಗ್ರಿಕಲ್ಚರ್ ಅಲ್ಲಿ ಯಾರಾದ್ರೂ ಕರ್ಕೊಂಡು ಜಾಯಿಂಟ್ ಸರ್ವೆ ಮಾಡ್ತಾರೆ ಸರ್ ಅಲ್ಲಿ ಆ ಹೊಲದಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಲಾಸ್ ಇದೆ. ಈಗ ಜಿಲ್ಲಾ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ತಮ್ಮ ಫ್ಯೂಚರ್ ಜನರಲ್ ಇನ್ಶೂರೆನ್ಸ್ ಕಂಪನಿ ವತಿಯಿಂದ ಏನಾದರೂ ಕಾಂಟ್ಯಾಕ್ಟ್ ಪರ್ಸನ್ಗಳು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಏನು ಈಗ ಎಲ್ಲಿ ಹೋಗ್ಬೇಕು ನಾವು, ಯಾರಿಗೆ ಹೇಳ್ಬೇಕ್ರಿ ಅಂತಕ್ಕಂಥದ್ದು, ರೈತರು ಭಾಳಷ್ಟು ಮಂದಿ ಟೋಲ್ ಫ್ರೀ ನಂಬರ್ ಮಾಡೋಕ್ಕಾಗೋದಿಲ್ಲ ಫೋನ್ ಕರೆಗಳನ್ನು ಅವ್ರಿಗೆ, ಅಲ್ಲಿ ಅಂತವ್ರಿಗೆ ವ್ಯವಸ್ಥೆಗಳನ್ನ ಹೇಗೆ ಏನೋ ಲಾಸ್ ಆಗಿಬಿಟ್ಟಿರ್ತ ಟೋಲ್ ಫ್ರೀ ನಂಬರ್ ಅವ್ರಿಗೆ ಮಾಡಕ್ಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಸರ್ ರೈತರು ತಮ್ಮ ಗ್ರಾಮ ಪಂಚಾಯತ್ದಲ್ಲಿ ಹೋಗಿನೂ ಇಂಟಿಮೇಟ್ ಮಾಡಬಹುದು. ಗ್ರಾಮ ಪಂಚಾಯತಿಯಲ್ಲಿ, ಗ್ರಾಮ ಪಂಚಾಯತ್ ಆಗಲಿ, ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಅಗ್ರಿಕಲ್ಚರ್ ಆಫೀಸ್ ಅವರು ಆಗಲಿ, ಇಲ್ಲಾಂದ್ರೆ ಎಡಿಎ ಆಫೀಸ್ ಅಲ್ಲಿ ಆಗಲಿ, ಅಲ್ಲಿ ಇಂಟಿಮೇಟ್ ಮಾಡಬೇಕು. ರೈಟಿಂಗ್ ಒಳಗೆ ಕೊಡಬೇಕು, ರೈಟಿಂಗ್ ಒಳಗೆ ಕೊಡಬಹುದು ಸರ್. ಅವ್ರು ಕೊಟ್ಟ ತಕ್ಷಣ ಅಲ್ಲ, ಕೊಡುವಾಗ ಅರ್ಜಿಯನ್ನ ರೈಟಿಂಗ್ ದಲ್ಲಿ ಕೊಡುವಾಗ ಅದಕ್ಕೆ ಏನಾದ್ರು ಫೋಟೋಗ್ರಾಫಿ ಅದು ಹಾಕಬೇಕಾ? ಆ ನಂತರ ಡಿಪಾರ್ಟ್ಮೆಂಟ್ ಅವರು ಏನ್ ಕೊಡ್ತಾರೆ ನಮಗೆ, ವಿತಿನ್ 48 ಅವರ್ಸ್ ಅಲ್ಲಿ ಇನ್ಶೂರೆನ್ಸ್ ಕಂಪನಿ ಅವರಿಗೆ ಇಂಟಿಮೇಟ್ ಮಾಡಬೇಕಾಗುತ್ತೆ. ಅದು ಆದ ನಂತರ ನಾವು ಇನ್ಶೂರೆನ್ಸ್ ಕಂಪನಿ ಸೇಮ್ ಪ್ರೊಸೀಜರ್ ಇರುತ್ತೆ ಸರ್, 7 ಡೇಸ್ ಒಳಗಡೆ ಜಾಯಿಂಟ್ ಸರ್ವೆ ಆಗುತ್ತೆ. ಈಗ ಬೆಳೆ ಒಂದು ತಾಲೂಕಿನಲ್ಲಿ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಬೆಳೆ ವಿಮೆ ಡಿಕ್ಲೇರ್ ಆದಾಗ ಕಂಪನಿ ಅದನ್ನ ಹಣವನ್ನ ಸಂದಾಯ ಮಾಡಲಿಕ್ಕೆ ಎಷ್ಟು ದಿವಸ ತಗೋತದೆ ಸರ್? ಒಂದ್ಸರ್ತಿ ಕಂಪನಿ ಇನಿಷಿಯೇಟ್ ಸಂರಕ್ಷಣೆ ಪೋರ್ಟಲ್ ಮುಖಾಂತರ ಕ್ಲೇಮ್ ಇನಿಷಿಯೇಟ್ ಆಗುತ್ತೆ ಸರ್, ವಿತಿನ್ 14 ಡೇಸ್ ಅಂತ ಟೈಮ್ ಇರುತ್ತೆ. ಆದ್ರೆ ಅದ್ರ ಮುಂಚೆನೆ ಆಗ್ಬಿಡುತ್ತೆ ಸರ್ ಪೇಮೆಂಟ್ ಡಿಕ್ಲೇರ್ ಆಯ್ತಂದ್ರೆ ಮುಂಚೆನೆ ಆಗುತ್ತೆ. ಬಹಳಷ್ಟು ಮಂದಿ ರೈತರು ಅಂದ್ರೆ ಒಂದು ಟೈಮ್ ಇದೆ ಸರ್ ಆಪರೇಷನ್ ಗೈಡ್ ಲೈನ್ ಪ್ರಕಾರ 14 ಡೇಸ್ ಒಳಗಡೆ ಕ್ಲೇಮ್ ಮಾಡಬೇಕು ರೈತರ ಅಕೌಂಟಿಗೆ, ಅದ್ರ ಮುಂಚೆನೆ ಮಾಡ್ಬಿಡ್ತಾರೆ ಸರ್. ಹೇಗೆ ಒಂದಿಷ್ಟು ಮಂದಿ ರೈತರು ಕಟ್ಟಿದೀವ್ರಿ ನಮ್ದೆಲ್ಲ ಡಿಕ್ಲೇರ್ ಆಗಿದೆ ನಮ್ದು ಹೆಸರು ಲಿಸ್ಟಲ್ಲಿ, ಆದ್ರೆ ಅಕೌಂಟಿಗೆ ನಮ್ ದುಡ್ಡೇ ಬಂದಿಲ್ಲ ಅಂತ ಹೇಳ್ತಿರ್ತಾರೆ ಕೆಲವೊಬ್ಬರದು. ಸರ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಆಧಾರ್ ಡಿಪಿಟಿ ಮಾಡ್ತೇವೆ ಸರ್, NCPI ಆಧಾರ್ ಲಿಂಕ್ ಆಗಿರಲಿಲ್ಲ ಅಂತ ಆ ಮೊಮೆಂಟ್ ಅಲ್ಲಿ ರಿಜೆಕ್ಟ್ ಆಗುತ್ತೆ ಸರ್, ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಅವ್ರು ಹೆಂಗ್ ಮಾಡ್ಬೇಕು? ಅವ್ರು ಪಾಪ ಸರ್, ಅವ್ರು ಬ್ಯಾಂಕ್ ಅಲ್ಲಿ ಹೋಗಿ ಆಧಾರ್ ಸೀಡಿಂಗ್ ಮಾಡಿಸ್ಕೋಬೇಕು, ಜಾಯಿಂಟ್ ಆಧಾರ್ ಲಿಂಕ್ ಮಾಡ್ಕೋಬೇಕು, ಆಧಾರ್ ಲಿಂಕ್ ಮಾಡ್ಕೋಬೇಕು ಬ್ಯಾಂಕ್ ಅಲ್ಲಿ. ಮತ್ತೊಮ್ಮೆ ಬೆಳೆ ಬೇರೆ ತೋರಿಸ್ತಾ ಇದ್ದಾರೆ, ಬೆಳೆ ಮಿಸ್ ಮ್ಯಾಚ್ ಆಗಿದೆ ಅಂತ ಹೇಳ್ತಿರ್ತಾರೆ. ಮಿಸ್ ಮ್ಯಾಚ್ ಆಗಿತ್ತು ಅಂದ್ರೆ ಪ್ರೀಮಿಯಂ ಕಟ್ಟೋ ಟೈಮಲ್ಲಿ ಅವರು ಕರೆಕ್ಟ್ ಆಗಿ ಸರ್ ಇನ್ಶೂರೆನ್ಸ್ ಮಾಡೋ ಟೈಮಲ್ಲಿ ನೋಡ್ಕೋಬೇಕು ನಾವು, ಯಾವ ಬೆಳೆ ನಾವು ಸೋಯಿಂಗ್ ಮಾಡ್ತಾ ಇದ್ದೇವೆ ಮತ್ತೆ ಕಟ್ತಾ ಇದ್ರು ಯಾವ ಬೆಳೆ ಇದೆ ಅದು ಪ್ರೀಮಿಯಂ ಎಲ್ಲ ಕರೆಕ್ಟ್ ಆಗಿ ತಗೊಂಡು ನಾವು ಇನ್ಶೂರೆನ್ಸ್ ಕಟ್ಟಿಸ್ಕೋಬಹುದು. ಅಲ್ಲ, ಒಂದೇಳೆ ನಾವು ಕಟ್ಟಿದ್ರೆ ಹತ್ತಿನ ಹಾಕಿದೀವಿ, ಹತ್ತಿನ ಕಟ್ಟಿದೀವಿ, ಹತ್ತಿಗಿನ ಕಟ್ಟಿದೀವಿ, ಹತ್ತಿನ ಹಾಕಿದೀವಿ ಹೊಲದಲ್ಲಿ, ಆದ್ರೆ ಆದದ್ದು ಅದು ಬೇರೆ ಬೆಳೆ ಇದೆ, ಹಾಕಿದ್ದು ಹೊಲದಲ್ಲಿ ನಿಜವಾಗ ರೈತ ಹತ್ತಿ ಬಿತ್ತಿರ್ತಾನೆ, ಆಮೇಲೆ ಕಟ್ಟಿರೋದು ಹತ್ತಿಗೆ ಕಟ್ಟಿರ್ತಾನೆ ಇನ್ಶೂರೆನ್ಸ್, ಆದರೆ ಅವ್ರಿಗೆ ಏನಾಗಿರುತ್ತೆ ಒಂದು ಇದರಲ್ಲಿ ಬೇರೆ ಬೆಳೆ ಭತ್ತ ಅಂತ ತೋರಿಸ್ತಾ ಇರುತ್ತೆ. ಹೌದು ಸರ್, ಈ ಥರ ಬಹಳ ಹೋದ 2019 9,000 ರೈತರಿಗೆ ಈ ಥರ ಪ್ರಾಬ್ಲಮ್ ಕ್ರಾಪ್ ಮಿಸ್ ಮ್ಯಾಚ್ ಆಗಿದೆ. ಬೆಳೆ ಸಮೀಕ್ಷೆ ಮಾಡೋ ಟೈಮಲ್ಲಿ ಕರೆಕ್ಟ್ ಆಗಿ ನಾವು ಈಗ ರೈತರಿಗೆ ಮಾಡಬೇಕಾಗಿದೆ, ರೈತರೇ ಮಾಡಬೇಕು, ಯಾರೋ ಬೇರೆದವ್ರು ಮಾಡಿದಕ್ಕೆ ಅದಕ್ಕೆ ರೈತರು ಹೊಣೆ ಆಗಿಬಿಡ್ತಾರೆ ಪರಿಸ್ಥಿತಿ. ಸ್ವಂತ ರೈತರು ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಬೆಳೆ ಸಮೀಕ್ಷೆ ಅನ್ನೋದು ಬಹಳ ಮುಖ್ಯ, ಬಹಳ ಮುಖ್ಯ ಸರ್. ಯಾಕಂದ್ರೆ ರೈತರು ನಾವು ಪ್ರೀಮಿಯಂ ಕಟ್ಟಿರ್ತೀವಿ ಸರ್ ಇನ್ಶೂರೆನ್ಸ್ ಕಂಪನಿ ಅವರಿಗೆ, ಆದ್ರೆ ಬೆಳೆ ಸಮೀಕ್ಷೆ ಯಾರೋ ಬಂದು ಹೊರಗಡೆ ನಿಂತು ಮಾಡಿ ಹೋಗಿರ್ತಾರ, ರೈತರು ಇದು ಆಗುತ್ತೆ ಸಮಸ್ಯೆ. ಎಲ್ಲೋ ಬೇರೆ ಸರ್ವೆ ನಂಬರ್ ನಿಂತು ಬೆಳೆ ಸಮೀಕ್ಷೆ ದೂರಿಂದ ನಿಂತು ಮಾಡಿದಾಗ ಅದು ಮಿಸ್ಮ್ಯಾಚ್ ಆಗ್ಬಿಡುತ್ತೆ, ಸಾಧ್ಯತೆ ಇರ್ತದೆ. ಯಾಕಂದ್ರೆ ಸರ್ ಫೋಟೋ ಅಲ್ಲಿ ಏನು ಕಾಣಂಗಿಲ್ಲ, ರಾಂಗ್ ವೆರಿಫಿಕೇಶನ್. ಈಗ ಮುಖ್ಯವಾಗಿ ರಾಯಚೂರು ಜಿಲ್ಲೆಯಲ್ಲಿ 2 ವರ್ಷದಿಂದ 19 ಮಾಡ್ತಾ ಇದ್ರೆ ತಾವು ಏನು ಸಮಸ್ಯೆಗಳನ್ನು ಗಮನಿಸ್ತಾ ಇದ್ದೀರಿ, ಏನು ಸಮಸ್ಯೆಗಳನ್ನು ಗಮನಿಸ್ತಾ ಇದ್ದೀರಿ ರೈತರ ಕಡೆಯಿಂದ ಇರ್ಬೋದು, ತಮ್ಮ ಕಂಪನಿ ಕಡೆಯಿಂದ ಏನೇನು ಸಮಸ್ಯೆಗಳು ಆಗ್ತಾ ಇದ್ದಾವೆ, ಯಾವ ರೀತಿ ರೆಕ್ಟಿಫೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಸರ್? ಸಮಸ್ಯೆಗಳು ಅಂದ್ರೆ ಮೇಜರ್ ಇರೋದು ನಮ್ಗೆ ವೆರಿಫಿಕೇಶನ್ ಕ್ರಾಪ್ ಮೇನ್. ಬೆಳೆ ಸಮೀಕ್ಷೆ ಮಾಡೋ ಟೈಮಲ್ಲಿ ರೈತರದು ಇದೇ ಪ್ರಾಬ್ಲಮ್ ಬರ್ತಾ ಇದೆ ಹೆಚ್ಚಿಗೆ. ಮತ್ತೆ ರೈತರಿಗೆ ಹೇಳೋದೇನೆಂದ್ರೆ, ಆಧಾರ್ ಯಾವ ಬ್ಯಾಂಕ್ ಅಲ್ಲಿ ಲಿಂಕ್ ಇದೆ ಅದೇ ಆಧಾರ್ ಅಕೌಂಟ್ ನಂಬರ್ ಕೊಡಬೇಕಾಗುತ್ತೆ ಸರ್ ಇನ್ಶೂರೆನ್ಸ್ ಕಟ್ಟೋ ಟೈಮಲ್ಲಿ ಮೇಜರ್ ಇರೋದು. ಅಂದ್ರೆ ರೈತರು ಈ ವರ್ಷ ಮಾಡಿಸಿ ನನಗಂದ್ರೆ ಬೆಳೆ ಒಂದು ಇಳುವರಿ ಮೇಲೆ ಆಧಾರವಾಗಿಟ್ಕೊಂಡು ವಿಮೆಯನ್ನ ನಿರ್ಧಾರ ಆಗತ್ತೆ. ಇಲ್ಲಿ ಕಟ್ಟಿದಂತ ಎಲ್ಲ ಬೆಳೆಗೂ ಬರೋದಿಲ್ಲ, ಜೊತೆಗೆ ಇಳುವರಿ ಹೇಗೆ ಇಲ್ಲಿ ಇಳುವರಿ ಲೆಕ್ಕ ಹಾಕ್ತಾರೆ. ಹೌದು, ಇಳುವರಿ ಲೆಕ್ಕ ಏನಂದ್ರೆ ಸರ್, 7 ಇಯರ್ಸ್ ಇಲ್ ಡೇಟಾ ತಗೋತಾರೆ ಸರ್ TY, ಅದರಲ್ಲಿ 5 ವರ್ಷದ ಇಳುವರಿ ಸರಾಸರಿ ತೆಗಿತಾರೆ. ಈ ವರ್ಷ ಏನ್ ಇಳುವರಿ ಬಂದಿದೆ ಅಲ್ಲ ಅದು ತಗೊಂಡು ಇಳುವರಿಯಲ್ಲಿ ಎವರೇಜ್ ಆಗಿ ವೇರಿಯೇಷನ್, 5 ಇಯರ್ಸ್ ಅಲ್ಲಿ ಎಷ್ಟು ಇಲ್ಡ್ ಬಂದಿದೆ, ಈ ವರ್ಷ ಎಷ್ಟು ಇಳುವರಿ ಬಂದಿದೆ ಅದು ತಗೊಂಡು ವೇರಿ ಡಿಫ್ರೆಂಟ್ ಸರಾಸರಿ ಇಳುವರಿ ತಗೊಂಡು ಹೆಚ್ಚಿಗೆ ಬಂತಂದ್ರ ಅಲ್ಲಿ ಕ್ಲೇಮ್ ಆಗಂಗಿಲ್ಲ, ನೋಟಿಫೈಡ್ ಯೂನಿಟ್ ಏರಿಯಾದಲ್ಲಿ ಕ್ಲೇಮ್ ಆಗೋದಿಲ್ಲ, ಬೈ ಚಾನ್ಸ್ ಅಲ್ಲಿ ಕಡಿಮೆ ಬಂದಿದೆ ಅಲ್ಲಿ ಕ್ಲೇಮ್ ಆಗುತ್ತೆ ಅಂತ ಕ್ಲೇಮ್ ಆಗುತ್ತೆ. ಸರಾಸರಿ ಇಳುವರಿ ಅಂದ್ರೆ ಬೆಳೆ ಪ್ರಯೋಗಗಳನ್ನ ಕಟಾವ್ ಮಾಡಿರ್ತಾರೆ, ಅದೇ ಇಳುವರಿ ತಗೊಂಡಿರ್ತಾರ 5 ವರ್ಷದ ಹಿಂದಿಂದು ಬೆಳೆ ಕಟಾವು ಪ್ರಯೋಗ ಏನ್ ಮಾಡಿರ್ತಾರಲ್ಲ ಅದೇ ಇಳುವರಿ ಅದೇ ಇಳುವರಿ ತಗೊಂಡಿರ್ತಾರೆ, ಅದೇ ಡಿಪಾರ್ಟ್ಮೆಂಟ್ ಲಿಂದ ಇರುತ್ತೆ ಅದು, ಗವರ್ಮೆಂಟ್ ಕಡೆಯಿಂದ ಅದು ಇಳುವರಿ ಸಿಗುತ್ತೆ. ಪ್ರತಿ ವರ್ಷನೂ ಬೆಳೆ ಕಟಾವು ಪ್ರಯೋಗಗಳು ಆಗ್ತಿರ್ತವೆ, ಪ್ರತಿ ವರ್ಷ ಕೂಡ ಆಗುತ್ತೆ ಸರ್? ಆಗತ್ತೆ ಪ್ರತಿ ವರ್ಷ, ಮತ್ತೆ ಪ್ರತಿ ವಿಲೇಜ್ ಅಲ್ಲೂ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಬೆಳೆ ಪ್ರಯೋಗ ನಡೆಯುತ್ತೆ ಸರ್, ನಡೀತಾ ಇರ್ತವೆ. ಅದೊಂದು ಇಳುವರಿ ಸರ್ಕಾರದಲ್ಲಿ ಎವರೇಜ್ ಇಳುವರಿ ಇರುತ್ತೆ, ಡಾಟಾ ಇರುತ್ತೆ ಅವ್ರ ಹತ್ರ, ಡಾಟಾ ಇರುತ್ತೆ ಸರ್. ನೀವು ಕೊನೆಯದಾಗಿ ರೈತರಿಗೆ ಹೇಳಕ್ ಇಷ್ಟಪಡ್ತೀರಿ, ಏನು ರೈತರು ಮಾಡಬೇಕಾಗಿದೆ, ಇನ್ಶೂರೆನ್ಸ್ ತುಂಬುವಾಗ ಏನ್ ತಪ್ಪು ಮಾಡ್ತಾ ಇದ್ದಾರೆ, ಜೊತೆಗೆ ಯಾವ ರೀತಿ ಲಾಭ ಇದೆ? ರೈತರು ಹೇಳೋದು ಇಲ್ಲ, ವರ್ಷ ಕಟ್ತೀವ್ರಿ, ಕಟ್ಟಿ ಕಟ್ಟಿ ಸಾಕಾಗಿದೆ, ಸುಮ್ಮನೆ ನಾವು ಕಟ್ಟದ್ ಬಿಟ್ಟು ಬಿಡ್ತೀವಿ ಅಂತ ಅಂತಿರ್ತಾರೆ. ಹೌದು ಸರ್, ಯಾಕಂದ್ರೆ ಇನ್ಶೂರೆನ್ಸ್ ಟೈಮ್ ಅಲ್ಲಿ ಕೆಲವು ರೈತರು ಲಾಸ್ಟ್ ಕಟ್ ಆಫ್ ಡೇಟ್ ಮುಗ್ದ ನಂತರನೇ ಬರೋರು ಬಹಳಷ್ಟು ಜನ ಇದಾರೆ ಸರ್. ನಾಳೆ ಕಟ್ ಆಫ್ ಡೇಟ್ ಇದೆ ಅಂದ್ರೆ ಇವತ್ತೇ ಕ್ಯೂಎ ಅಲ್ಲಿ ನಿಂದಿರ್ತಾರೆ ಸರ್, ಕಟ್ಲಿಕ್ಕೆ ನಿಂದಿರ್ತಾರೆ. ಆದ್ರೆ ನಾವು ರಿಕ್ವೆಸ್ಟ್ ರೈತರಿಗೆ ಏನ್ ಹೇಳಿದೆ ಅಂದ್ರೆ ಅದಕ್ಕಿಂತ ಮುಂಚೆ ಬಂದು ನಾವು ಎನ್ರೋಲ್ಮೆಂಟ್ ಮಾಡ್ಕೋಬೇಕಂತ ನಾವು ಅಷ್ಟೇ ಹೇಳೋದವ್ರು. ಒಳ್ಳೇದು ಅನಿಲ್ ಜಾಧವ್ ಅವರೇ, ಇದುವರೆಗೂ ಈ ಒಂದು ನಿಮ್ಮ ಫ್ಯೂಚರ್ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಯಾವ ರೀತಿ ಇಲ್ಲಿ ವಿಮೆಯನ್ನ ಅನುಷ್ಠಾನ ಮಾಡ್ತಾ ಇದೆ, ಜೊತೆಗೆ ಏನು ರೈತರು ಯಾವ ರೀತಿ ಒಂದು ನಿಯಮವನ್ನು ಪಾಲಿಸ್ಬೇಕಂತಕ್ಕಂಥ ವಿಚಾರ ತಿಳಿಸಿಕೊಟ್ಟರೆ, ರೈತರು ಈ ಒಂದು ಬೆಳೆ ವಿಮೆ ಯೋಜನೆ ಸಾಕಷ್ಟು ಉಪಯೋಗ ಇದೆ. ಕೆಲವೊಮ್ಮೆ ನೋಡ್ರಿ ಎಷ್ಟೋ ಜನ ರೈತರಿಗೆ 50,000 60,000 ಒಂದೊಂದು ಲಕ್ಷ 2 ಲಕ್ಷ 3 ಲಕ್ಷ ತನಕ ಒಂದು ವಿಮೆ ಪಾವತಿ ಆಗಿದ್ದಾವೆ ಎಷ್ಟೋ ಜನ ರೈತರಿಗೆ. ಖಂಡಿತ ರೈತರು ಲಾಭ ಇದೆ, ಯೋಜನೆ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ರಾಯಚೂರು ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸುತ್ತಿರುವ ಫ್ಯೂಚರ್ ಜನರಲಿ ಕಂಪನಿ ವ್ಯವಸ್ಥಾಪಕರಾದ ಅನಿಲ್ ಜಾಧವ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಈಗ ಕೇಳಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ನೋಂದಣಿಗೆ ಸಲ್ಲಿಸಬೇಕಾದ ದಾಖಲಾತಿಗಳ ಕುರಿತು ರಾಯಚೂರು ಲೀಡ್ ಬ್ಯಾಂಕಿನ ವ್ಯವಸ್ಥಾಪಕರಾದ ಬಾಬು ಬಳಗಾನೂರ್ ಅವರೊಂದಿಗೆ ಸಂದರ್ಶಿಸುವರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧಿಸಿದ ಹಾಗೆ ಸಾಕಷ್ಟು ಜನ ರೈತರಿಗೆ ಗೊಂದಲಗಳಿರ್ತವೆ. ಈ ಒಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಕಟ್ಟಬೇಕಾಗಿತ್ತು ಅಥವಾ ನೋಂದಾವಣೆಯನ್ನು ಮಾಡಬೇಕಾಗಿತ್ತು ಅಂದರೆ ಏನೇನು ದಾಖಲಾತಿಗಳು ಬೇಕು, ಎಲ್ಲಿ ಹಣವನ್ನು ಕಟ್ಟಬೇಕು, ಹೇಗೆ ಕಟ್ಟಬೇಕು, ಯಾವಾಗ ಕಟ್ಟಬೇಕು ಅನ್ನೋದು ಭಾಳ ಮುಖ್ಯವಾದಂಥ ಪ್ರಶ್ನೆ. ರೈತರು ಡೇಟ್ ಮುಗಿದಿರ್ತದೆ ಅಥವಾ ಏನೋ ದಾಖಲಾತಿಗಳು ಇರೋದಿಲ್ಲ, ಏನೇನು ಜೋಡಣೆ ಮಾಡ್ಕೊಂಡೋದಕ್ಕೆ ಕಟ್ಟಬೇಕಾಗತ್ತೆ, ಹೇಗೆ ರೈತರು ಇದ್ರ ಉಪಯೋಗ ಪಡ್ಕೋಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಲೀಡ್ ಬ್ಯಾಂಕಿನ ವ್ಯವಸ್ಥಾಪಕರಾದಂಥ ಬಾಬು ಬಳಗಾನೂರ್ ಅವರು ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬನ್ನಿ ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಂತ. ನಮಸ್ಕಾರ ಬಾಬು ಬಳಗಾನೂರ್. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಈ ಬೆಳೆ ವಿಮೆ ಅಂದಾಗ ರೈತರಿಗೆ ಭಾಳಷ್ಟು ಕೇಳ್ತಿರ್ತಾರೆ ಸರ್, ಏನು ದಾಖಲಾತಿಗಳು ಬೇಕು ಏನು ಅಂತಕ್ಕಂಥ ವಿಚಾರ. ಬೆಳೆ ವಿಮೆಯನ್ನು ಕಟ್ಟುವಂಥ ರೈತರಿಗೆ ಏನೇನು ದಾಖಲಾತಿಗಳನ್ನು ಸಿದ್ಧಪಡಿಸ್ಕೋಬೇಕು ರೈತರು? ಅವರು ಮುನ್ಸಿಪಲ್ ಆಫೀಸಿಂದ ಪಾಣಿ ಅವ್ರ ಹೆಸರಲ್ಲಿ ಪಾಣಿ ಅಂದ್ರೆ ಉತ್ತಾರ ಅಂತ ಹೇಳ್ತಾರೆ, ಕರೆಂಟ್ ಪಾಣಿ. ಆಮೇಲೆ ಸೆಕೆಂಡ್ ಬೆಳೆ ಬೆಳೆದ ಬಗ್ಗೆ ಡಿಕ್ಲರೇಷನ್ ಒಂದು ಫಾರ್ಮ್ ಇರ್ತೈತೆ, ಅದೊಂದು ಸೈನ್ ಮಾಡಬೇಕು. ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್. ಅಂದ್ರೆ ಆ ಬ್ಯಾಂಕ್ ಪಾಸ್ಬುಕ್ ಯಾವ್ದು ಇರಬೇಕಂದ್ರೆ ಆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಇರಬೇಕು. ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಇರಬೇಕು. ಎಷ್ಟೋ ಜನ ರೈತರು ಅವರು 2-3 ಅಕೌಂಟ್ ಇರ್ತವೆ, 2-3 ಅಕೌಂಟ್ಗೂ ಆಧಾರ್ ಲಿಂಕ್ ಇರ್ತವೆ. ಒಂದು ಆಕ್ಟಿವ್ ಇರ್ತೈತೆ ಅದರಲ್ಲಿ, ಅದರಲ್ಲಿ ಒಂದು ಆಕ್ಟಿವ್ ಇರ್ತದೆ, ಒಂದು ಆಕ್ಟಿವ್ ಇರ್ತೈತೆ. ಲೇಟೆಸ್ಟ್ ಯಾವ್ದು ಲಿಂಕ್ ಮಾಡ್ತಾರಲ್ಲ ಅದು ಆಕ್ಟಿವ್ ಇರ್ತೈತೆ. ಇಂದಿನೆಲ್ಲ ಡಿಆಕ್ಟಿವ್ ಆಗಿರ್ತವೆ, ಆಕ್ಟಿವ್ ಆಗಿಬಿಡ್ತಾವೆ. ಹಂಗಾಗಿ ದಯಮಾಡಿ ಆಕ್ಟಿವ್ ಇದ್ದ ಅಕೌಂಟ್ ಅಷ್ಟೇ ಅವರು ರೈತರು ಬ್ಯಾಂಕಿಗೆ ಕೊಡಬೇಕು. ಈಗ ಉತ್ತಾರ್ ಅಂತಂದ್ರೆ ನೀವು ಅಥವಾ ಪಾಣಿ ಅಂತಂದ್ರೆ, ಇಲ್ಲಿ ಪಾಣಿ ಅಂತಂದ್ರೆ ರೈತರು ಹೋಗ್ತಾರೆ ಅಲ್ಲಿ ಹೋಗಿ ಒಂದು ಇದರ ಕಂಪ್ಯೂಟರ್ ಸೆಂಟರ್ನಾಗ ಪಾಣಿ ತಕೊಂಡ್ಬಿಡ್ತಾರೆ. ತಕ್ಕೊಂಡು ಅಲ್ಲಿ ಏನಿರ್ತದೆ, ಹೋದ ವರ್ಷ ಬೆಳೆ ಅಲ್ಲಿ ಬೇರೆ ಇರುತ್ತೆ, ಇಲ್ಲಿ ಹೊಲದಲ್ಲಿ ಬಿತ್ತಿದ ಬೆಳೆ ಬೇರೆ ಆಗಿರ್ತದೆ ಉತ್ತಾರ್ನಲ್ಲಿ. ಅಲ್ಲಿ ಏನು ನಡೀತದೆ ಅಂತಾರೆ, ಹೇಗೆ ಈಗ ಬೆಳೆ ಅವ ಭತ್ತ ಹಾಕ್ತಿರ್ತಾನೆ, ಭತ್ತಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬೇಕಾಗಿದೆ, ಹೋದ ವರ್ಷ ಹತ್ತಿ ಹಾಕಿರ್ತಾನೆ, ಆ ಹೋದ ವರ್ಷ ಪಾಣಿದೊಳಗೆ ಹತ್ತಿ ಅಂತಿರ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ ಸೆಲ್ಫ್ ಡಿಕ್ಲರೇಷನ್ ಅಂತ ತಗೊಂತೀವಲ್ಲ, ಸೌನ್ ಸರ್ಟಿಫಿಕೇಟ್, ಈ ವರ್ಷ ಏನು ಬೆಳೀತಾ ಇದ್ದಾರೆ, ದೃಢೀಕರಣ ಪತ್ರ, ಅದೇ ಇಂಪಾರ್ಟೆಂಟ್ ನಮಗೆ. ಅದು ಯಾರಿಂದ ತಗೋತಾರೆ, ಯಾರು ಕೊಡ್ತಾರೆ? ಸೆಲ್ಫ್ ಡಿಕ್ಲರೇಷನ್, ಅವರೇ ಸೆಲ್ಫ್ ಡಿಕ್ಲರೇಷನ್, ರೈತರೇ ಸೈನ್ ಮಾಡ್ಕೊಡ್ತಾರೆ. ರೈತರೇ, ನಾನು ಈ ವರ್ಷ ಹತ್ತಿ ಬೆಳೆ ಹಾಕಿನಿ, ಅದಕ್ಕೆ ಕಟ್ತಾ ಇದ್ದೀನಿ ಇನ್ಶೂರೆನ್ಸ್ ಅಂತೇಳಿ ಅವರೊಂದು ಬರೆದು ಕೊಡಬೇಕು ಅಷ್ಟೇ, ಸೆಲ್ಫ್ ಡಿಕ್ಲರೇಷನ್. ಇನ್ನ ಬೆಳೆ ವಿಮೆಯನ್ನ ಕಟ್ಟಬೇಕಾದ್ರೆ ಎಲ್ಲೆಲ್ಲಿ ಕಟ್ಟಲಿಕ್ಕೆ ಅವಕಾಶಗಳಿದ್ದಾವೆ, ವಿಮೆಯನ್ನು ಕಟ್ಟಲಿಕ್ಕೆ ಎಲ್ಲೆಲ್ಲಿ ಕಟ್ಟಬಹುದು, ಯಾವ ಬ್ಯಾಂಕ್ಗಳಲ್ಲಿ ಕಟ್ಟಬಹುದು ರೈತರು? ಆಲ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂದ್ರೆ ಎಲ್ಲಾ ಸರ್ಕಾರಿ ಬ್ಯಾಂಕ್, ಸರ್ಕಾರಿ ಬ್ಯಾಂಕ್ಗಳು. ಆಮೇಲೆ ಪ್ರೈವೇಟ್ ಬ್ಯಾಂಕ್ ಅಂದ್ರೆ ICICI, HDFC, ಆಕ್ಸಿಸ್ ಬ್ಯಾಂಕ್ ಅವೆಲ್ಲ ಕಟ್ಟಬಹುದು. ಸೌಹಾರ್ದ ಬ್ಯಾಂಕ್ ಏನಿರ್ತಾರೆ ನೋಡ್ರಿ, ಸುಖ ಬ್ಯಾಂಕ್ ಟೈಪ್, ಸಹಕಾರಿ ಬ್ಯಾಂಕ್ಗಳಲ್ಲಿ ಬರೋದಿಲ್ಲ, ಆರ್ಡಿಸಿ ಬ್ಯಾಂಕ್ನಲ್ಲಿ ಕೂಡ ಕಟ್ಟಬಹುದು. ಈಗ ಹಳ್ಳಿಗಳಲ್ಲಿ ರೈತರ ಸಹಕಾರಿ ಸಂಘಗಳಂತಿರ್ತವೆ, ಈಗೇನ್ ಮಾಡಿದಾರೆ ಅವನ್ನ ರೈತರ ಬ್ಯಾಂಕ್ಗಳಾಗಿಬಿಡುತ್ತೆ, ಸಹಕಾರಿ ಬ್ಯಾಂಕ್ಗಳಾಗಿದ್ದಾವೆ, ಅಲ್ಲಿ ಕಟ್ಟಬಹುದು ಹೇಗೆ? ಅಲ್ಲಿ ಕೂಡ ಕಟ್ಟಬಹುದು. ಈಗ ಎಲ್ಲಾ ಕಡೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಈಗ ಓಪನ್ ಮಾಡಿದಾರೆ, ಸಿಎಸ್ಸಿ ಕಾಮನ್ ಸೇವಾ ಕೇಂದ್ರಗಳು, ಸೇವಾ ಕೇಂದ್ರ ಸಾಮಾನ್ಯ ಸೇವಾ ಕೇಂದ್ರ, ಅಲ್ಲಿ ಕೂಡ ಕಟ್ಟಬಹುದು ರೈತರು. ಅಲ್ಲಿ ಕಟ್ಟಬಹುದು, ಕಟ್ಟಬಹುದು. ಹೇಗೆ? ಅಲ್ಲಿ ಹಣವನ್ನ ಸಂದಾಯ ಮಾಡ್ಬೇಕಾರೆ ಅಲ್ಲೇ ಸಂದಾಯ ಮಾಡ್ಬೋದು, ಅವ್ರಿಗೆ ಸಂದಾಯ ಮಾಡಿದ್ರೆ ಅವ್ರ ರಸೀದಿ ಕೊಡ್ತಾರೆ, ಅವ್ರು ಅಲ್ಲೇ ಇಮಿಡಿಯೇಟ್ ಅಪ್ಲೋಡ್ ಮಾಡಿಬಿಡ್ತಾರೆ ಅವರು. ಇಲ್ಲಿ ರೈತರು ಏನು ಒಂದು ಲೆಕ್ಕ ಹಾಕೊಂಡು ಅಥವಾ ಏನು ಒಂದು ಈಗ ಕಟ್ತಾರೆ, ಕಟ್ಟಿದ ಮೇಲೆ ದಾಖಲಾತಿಗಳನ್ನ ಅದನ್ನ ಯಾವ ರೀತಿ ಸಂರಕ್ಷಣೆ ಮಾಡಿಡ್ಬೇಕು ಅಥವಾ ಏನು ಹೇಗೆ? ಅಕ್ನಾಲೆಜ್ಮೆಂಟ್ ಕೊಡ್ತಾರೆ, ಈ ಡಿಕ್ಲರೇಷನ್ ಇರುತ್ತಲ್ಲ ಅದ್ರ ಕೆಳಗೆ ಒಂದು ಅಕ್ನಾಲೆಜ್ಮೆಂಟ್ ಇರ್ತೈತಿ, ಅವರು ಸೈನ್ ಮಾಡಿ ಕೊಡ್ತಾರೆ. ತಾವು ಬ್ಯಾಂಕ್ನವ್ರು ಇದ್ರೆ ಬ್ಯಾಂಕ್ನವರು, ಸಿ ಎಸ್ ಸಿ ಇದ್ರೆ ಸಿ ಎಸ್ ಅವರು ಸೀಲ್ ಹಾಕಿ ಕೊಡ್ತಾರೆ ಅದರಲ್ಲಿ. ಅದನ್ನ ಕಾಪಾಡ್ಕೋಬೇಕು ಅವರು, ಇಟ್ಕೋಬೇಕಾಗುತ್ತೆ, ಬೆಳೆ ಬರುತ್ತಾನ ಮುಂದೆ ಡಿಕ್ಲೇರ್ ಆಗುತ್ತಾನ ಅದನ್ನ ಇಟ್ಕೋಬೇಕಾಗುತ್ತೆ. ಈಗ ರೈತರು ಭಾಳಷ್ಟು ಹೇಳೋದು, ಇಲ್ಲ ಸರ್ ನಾವು ಹೋದ ವರ್ಷ ಎಲ್ಲ ಕಟ್ಟಿದೀವಿ, ನಮಗೆ ಮುಖ್ಯವಾಗಿ ಏನೋ ಅದು ಮಿಸ್ ಮ್ಯಾಚ್ ಆಗಿದೆ ಅಂತೆ, ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅಂತೆ ಅಂತ ಹೇಳ್ತಾರೆ. ಏನಿದು ಮಿಸ್ ಮ್ಯಾಚ್ ಅಂದ್ರೆ? ಮಿಸ್ ಮ್ಯಾಚ್ ಅಂದ್ರೆ ಏನು, ಈಗ ಒಂದು ಅಕೌಂಟ್ ಕೊಟ್ಟಿರ್ತಾರೆ ಅವರು, ಇನ್ಸೂರೆನ್ಸ್ ಮಾಡಿದಾಗ ಸಿ ಎಸ್ ಆಗಿ ಕೇಸ್ ಒಂದು ಅಕೌಂಟ್ ಕೊಟ್ಟಿರ್ತಾರೆ, ಆ ಅಕೌಂಟ್ ಅವ್ರದ್ದು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇರ್ತೈತಿ. ದೊಡ್ಡ ರೈತರು ಇರ್ತಾನೆ ಆಕ್ಚುಲಿ, ಆತ ದೊಡ್ಡ ರೈತರಿದ್ರೆ ಅವ್ರು ಇನ್ಸೂರೆನ್ಸ್ ಕ್ಲೇಮ್ ಮೋರ್ ದನ್ 50,000 ಬರುತ್ತೆ ಅವ್ರಿಗೆ. ಜೀರೋ ಅಕೌಂಟ್ಗೆ ಒಂದು ವರ್ಷಕ್ಕೆ ಒಂದು ಸಾಲಕ್ಕೆ 50,000 ಅಷ್ಟೇ ಜಮಾ ಮಾಡ್ಬೋದು. 50,000 ಜಾಸ್ತಿ ಇದ್ರೆ ಅದು ಡಿ ಬಿ ಟಿ ಫೇಲ್ ಆಗಿಬಿಡ್ತೈತಿ, ಜಮಾ ಆಗೋದಿಲ್ಲ, ಆಗೋದಿಲ್ಲ, ಅದು ವಾಪಸ್ ಗೌರ್ಮೆಂಟ್ಗೆ ಹೋಗ್ತೈತೆ. ಆಮೇಲೆ ಆಧಾರ್ ಲಿಂಕ್ ಆಗಿಲ್ಲ ಅಂದ್ರೆ ಕೂಡ ವಾಪಸ್ ಹೋಗ್ತೈತೆ. ಆಧಾರ್ ಲಿಂಕ್ ಅಂದ್ರೆ ಒಂದು ಮಿಸ್ ಮ್ಯಾಚ್, ಮಿಸ್ ಮ್ಯಾಚ್ ಅದು. ಆಮೇಲೆ ಇನ್ಆಕ್ಟಿವ್ ಆಧಾರ್ ಇರ್ತಾವ, ಈಗ ಎರಡು ಮೂರು ಅಕೌಂಟ್ ಇರ್ತಾವ, ಇನ್ಆಕ್ಟಿವ್ ಅಕೌಂಟ್ ಇದು ಅವ್ರು ಕೊಟ್ಟಿರ್ತಾರೆ ಅಲ್ಲಿ, ಆಕ್ಟಿವ್ ಇದ್ದು ಅವ್ರಿಗೆ ನೆನಪಾಗಿರ್ತೈತೆ ಯಾವ ಅಕೌಂಟಿಗೆ ನಾವು ಆಕ್ಟಿವ್ ಮಾಡ್ಸಿವಿ ಅಂತ ನೆನಪಿರಂಗಿಲ್ಲ, ನೆನಪಿರೋದಿಲ್ಲ, ಆ ಟೈಪ್ ಕೂಡ ಆತಾವ. ಆಮೇಲೆ ಕೆ ವೈ ಸಿ ಡಾಕ್ಯುಮೆಂಟ್ ಲೈಕ್ ನೋ ಯುವರ್ ಕಸ್ಟಮರ್ ಅಂತೇಳಿ, ಪ್ಯಾನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ, ಬ್ಯಾಂಕಿಗೆ ಕೊಟ್ಟು ಅದನ್ನ ಅಪ್ಡೇಟ್ ಮಾಡಿಸಿರ್ಬೇಕು ಅವ್ರ ಕೆ ವೈ ಸಿ. ಈಗ ರೈತರು ಕಟ್ಟುವಾಗ ಏನು ಅಲ್ಲಿ ಬ್ಯಾಂಕಲ್ಲಿ ಏನು ಕೇಳಬೇಕು, ನಮ್ಮ ಆಧಾರ್ ಲಿಂಕ್ ಇದೆಯಲ್ಲ ಅಂತ ಕೇಳಿ ಕಟ್ಟಬೇಕಂತ ಕೇಳಬೇಕು, ಕೇಳಬೇಕು ಮೊದಲೇ ಬ್ಯಾಂಕಲ್ಲಿ, ಕೇಳ್ತಾರೆ, ಹೇಳ್ತಾರೆ, ಹೇಳ್ತಾರೆ ಲಿಂಕ್ ಐತಿಲ್ಲ ನೋಡ್ರಿ ಅಂತೇಳಿ. ಆದ್ರೆ ಆಕ್ಟಿವ್ ಆಯ್ತು ಅಥವಾ ಇನ್ಆಕ್ಟಿವ್ ಐತೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗುತ್ತೆ, ಇಮಿಡಿಯೇಟ್ ಗೊತ್ತಾಗುತ್ತೆ ಬ್ಯಾಂಕ್ನಲ್ಲಿ, ಬ್ಯಾಂಕಲ್ಲಿ ಗೊತ್ತಾಗುತ್ತೆ. ಅಂದ್ರೆ ರೈತರು ಕಟ್ಟುವಾಗ ಆಧಾರ್ ನಮ್ದು ಆಕ್ಟಿವ್ ಆಗಿದೆಯಲ್ವಾ, ಲಿಂಕ್ ಇದೆಯಲ್ವಾ, ಅಕೌಂಟ್ ಆಕ್ಟಿವ್ ಐತಿಲ್ಲ ಅಂತಕ್ಕಂತ ತಿಳ್ಕೋಬೇಕು. ಈಗ ರೈತರು ಒಂದು ಪ್ರಶ್ನೆ ಏನಂತಂದ್ರೆ, ಒಂದು ಬ್ಯಾಂಕಲ್ಲಿ ಅವ್ರದ್ದು ಬೆಳೆ ಸಾಲ ಇರುತ್ತೆ, ಬೆಳೆ ಸಾಲ ಇರ್ತದೆ, ಇನ್ನೊಂದು ಬ್ಯಾಂಕಲ್ಲಿ ಬೆಳೆ ಸಾಲ ಇರೋದಿಲ್ಲ. ಬೆಳೆ ಸಾಲ ಇದ್ದದ್ದು ಅಕೌಂಟ್ ಕೊಡೋದಿಲ್ಲ ಅವರು ರೈತರು, ಯಾಕಂದ್ರೆ ಅಲ್ಲಿ ನಾಳೆ ಇನ್ಸೂರೆನ್ಸ್ ಬಂತಂದ್ರೆ ಬೆಳೆ ಕಟ್ ಮಾಡ್ಕೋತಾರೆ ಅಂತಕ್ಕಂತ ಒಂದರಿಂದ ಬೇರೆ ಅಕೌಂಟ್ ಕೊಟ್ಟಿರ್ತಾರೆ. ಅಲ್ಲಿ ಹೇಗೆ ಇಲ್ಲಿ ಯಾವುದು ಹೇಗೆ ಯಾವ್ದು ಸೂಕ್ತ ಅಂತಿರ್ತಾವ, ಹೇಗೆ ಕೊಡ್ಬೇಕು ರೈತರಿಲ್ಲ? ಅವ್ರು ಯಾವ ಅಕೌಂಟ್ ಕೊಟ್ಟಿರ್ತಾರೆ ಅದಕ್ಕೆ ಲಿಂಕ್ ಇದ್ರೆ, ಆಧಾರ್ ಲಿಂಕ್ ಇದ್ರೆ ಅಲ್ಲಿಗೆ ಹೋಗುತ್ತೆ, ಸಾಲ ಇರ್ಲಿ ಬಿಡ್ಲಿ ಸಂಬಂಧ ಇಲ್ಲ. ಒಟ್ಟು ಆಧಾರ್ ಲಿಂಕ್ ಇದ್ದಂತ ಅಕೌಂಟ್ ಅನ್ನ ಕೊಡಬೇಕು, ಕೊಡ್ಬೇಕಷ್ಟೇ. ತಾವು ಬ್ಯಾಂಕ್ ಅಧಿಕಾರಿಗಳಾಗಿ ರೈತರಿಗೆ ಏನ್ ತಪ್ಪು ಮಾಡ್ತಾ ಇದ್ದಾರೆ ರೈತರು ಜಾಸ್ತಿ ನಮ್ಮ ಜಿಲ್ಲೆಯಲ್ಲಿ, ಮುಖ್ಯವಾಗಿ ಏನ್ ಮಾಡ್ತಾ ಇದ್ದಾರೆ ರೈತರಾಗಿ? ಮುಖ್ಯವಾಗಿ ಹೇಳ್ಬೇಕಂದ್ರೆ ನೋಟಿಫೈಡ್ ಕ್ರಾಪ್ಸ್ ಏನಿರ್ತಾವಲ್ಲ, ಈಗ 31 July ಇರ್ತದೆ ಫಾರ್ ಎಕ್ಸಾಂಪಲ್, ಎಲ್ಲ ಜನ ಅವತ್ತೇ ಹೋಗ್ತಾರೆ, ಎಲ್ಲ 31 ಹೋಗ್ತಾರ, ಲಾಸ್ಟ್ ಡೇ ಇರ್ತದೆ ಅದು ಶನಿವಾರ ಇರ್ತದೆ ಹೆಚ್ಚಾಗಿ. ಅದನ್ನೆಲ್ಲ ಅವಾಯ್ಡ್ ಮಾಡಿ ಆದಷ್ಟು ಬೇಗ ಕಟ್ಟಿದಪ್ಪರ ಬ್ಯಾಂಕಿಗೂ ಅನುಕೂಲ ಆಗ್ತದೆ. ಅವರು ಮುಂದೆ ಏನ್ ಮಾಡಬೇಕು, ರೈತರನ್ನ ಸ್ವೀಕಾರ ಪ್ರೀಮಿಯಂ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ ಸಂರಕ್ಷಣೆ ಪೋರ್ಟಲ್ ನಲ್ಲಿ ಅಪ್ಡೇಟ್ ಮಾಡಿ ಅವೆಲ್ಲ ಮಾಡ್ಬೇಕಾಗಿರ್ತಾವ, ಅವ್ರಿಗೆ ಟೈಮ್ ಇರ್ತೈತೆ. ಹಂಗಾಗಿ ದಯಮಾಡಿ ರೈತರು ಏನ್ ಮಾಡ್ಬೇಕು, ಆದಷ್ಟು ಬೇಗ ಮುಂಚಿತವಾಗಿ ಕಟ್ಟಬೇಕು, ಲಾಸ್ಟ್ ಕೊನೆ ದಿನಾಂಕದವರೆಗೆ ವೇಟ್ ಮಾಡಬಾರ್ದು. ಈಗ ಇನ್ನೊಂದು ಮುಖ್ಯವಾದದ್ದು ಏನಂತಂದ್ರೆ, ಬೆಳೆ ಮಿಸ್ ಮ್ಯಾಚ್ ಆಯ್ತು, ಬೆಳೆ ನಂದು ಬೇರೆ ತೋರಿಸ್ತಾ ಇದೆ ಅಂತಕ್ಕಂಥ ವಿಚಾರ, ಬೆಳೆನ ಬೇರೆ ಇದ್ರನ್ನ ಅಲ್ಲಿ ಹಾಕಿದ್ದು ಭತ್ತ ಕಟ್ಟಿನಿ ಇಲ್ಲಿ ಹತ್ತಿ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ, ಆ ಥರ ಆಗ್ತಾ ಸಾಧ್ಯತೆ ಆಗ್ತವ. ಅದಕ್ಕೆ ಒಂದು ಬೆಳೆ ದರ್ಶಕ ಆ್ಯಪ್ ಅಂತ ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದವರು. ಹಂಗಾಗಿ ರೈತರು ಏನ್ ಮಾಡಬೇಕು, ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅವ್ರ ಇನ್ಶೂರೆನ್ಸ್ ಎದಕ್ಕೆ ಮಾಡಿದ್ದಾರೆ, ಅವ್ರ ಬೆಳೆ ಯಾವ್ದಿದೆ ಅದು ಮಿಸ್ ಮ್ಯಾಚ್ ಇದ್ರೆ ಇಮಿಡಿಯೇಟ್ ಅಲ್ಲಿ ಒಂದು ಲೆಟರ್ ಕೊಟ್ಟರೆ ಅದು ರೆಟಿಫಿಕೇಶನ್ ಮಾಡಬಹುದು. ಜೆಡಿಎಗ್ರಿ ಒಂದ್ ವೇಳೆ ದರ್ಶಕದಲ್ಲಿ ಬೇರೆ ಬೆಳೆ ಅವ್ರು ಕಟ್ಟಿರೋದು ಬೇರೆ ಬೆಳೆ ಇದ್ದಾಗ ಏನಾಗುತ್ತೆ? ಅದೇ ಅವ್ರ ರೆಟಿಫಿಕೇಶನ್ ಗೆ ಇರ್ತದೆ ಟೈಮ್ ಇರ್ತದೆ, ಮಾಡ್ಕೋಬಹುದು ಮಾಡ್ಕೋಬಹುದು. ಸಾಮಾನ್ಯವಾಗಿ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತ ಬ್ಯಾಂಕ್ಗಳಲ್ಲಿ ಇದಕ್ಕೆ ಏನಾದರೂ ಸಪರೇಟ್ ಆಗಿ ಒಂದು ಶೆಲ್ ಇರುತ್ತಾ ಕಟ್ಟಲಿಕ್ಕೆ, ಅಥವಾ ಸಪರೇಟ್ ಆಗಿ ಕೌಂಟರ್ಗಳನ್ನು ಮಾಡಿರ್ತಾರೆ ಇನ್ಶೂರೆನ್ಸ್ ಮಾಡ್ಕೊಳ್ಳಿಕ್ಕೆ, ಅಥವಾ ಮಾಮೂಲಾಗಿ ರೈತರು ಸಾಮಾನ್ಯವಾಗಿ ಹಣ ಕಟ್ತಕ್ಕಂತ ಕೌಂಟರ್ಗಳಲ್ಲಿ ಹೋಗಿ ಕಟ್ಬೋದಾ, ಹೇಗಂತೀರಿ? ಈಗ ಕ್ಯಾಶ್ ತಗಂತಾರಲ್ಲ ಅಲ್ಲೇ ಹೋಗಿ ಕೊಡಬೇಕು, ಕ್ಯಾಶ್ ಕೌಂಟರ್ನಲ್ಲಿ ಹೋಗಿ ಕೊಡಬೇಕು. ಅಲ್ಲಿ ಏನೇನು ಅವರು ಕ್ಯಾಶ್ ರಿಸಿಪ್ಟ್ ತುಂಬಿಕೊಡ್ಬೇಕಾ? ಕ್ಯಾಶ್ ರಿಸಿಪ್ಟ್ ಅಪ್ಲಿಕೇಶನ್ ಇರ್ತೈತೆ ಒಂದು, ಇದು ಏನಾದರೂ ರೈತ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಅರ್ಜಿ ಇರುತ್ತೆ, ಅರ್ಜಿ ಇರುತ್ತೆ, ಅದರಾಗೆಲ್ಲ ಬೆಳೆದು ಎಲ್ಲ ಇರ್ತೈತೆ, ಬೆಳೆದು ನಿಮ್ಮ ಸರಿ ನಂಬರು, ನಿಮ್ಮ ಹೆಸರು, ಆಧಾರ್ ನಂಬರು, ಅಕೌಂಟ್ ನಂಬರ್ ಎಲ್ಲ ಇರ್ತೈತೆ. ಅವೆಲ್ಲ ಫಿಲಪ್ ಮಾಡಿ ಅದ್ರ ಜೊತೆಗೆ ಪಾಣಿ ಡಿಕ್ಲರೇಷನ್ ಪಾಸ್ಬುಕ್ ಜೆರಾಕ್ಸ್ ಕೊಟ್ಟರೆ ಸಾಕು, ಅಷ್ಟು ಕೊಟ್ಟರೆ ಅವ್ರು ಕಟ್ಕೊಂಡು ರಸೀದಿ ಹೇಗೆ ಕೊಡ್ತಾರೆ? ಅಕಸ್ಮಾತ್ ಅವ್ರದ್ದು ಏನೋ ಅಕೌಂಟ್ನಲ್ಲಿ ಮೊದಲೇ ಅಮೌಂಟ್ ಇದ್ರೆ ಬೇರೆ ಅಕೌಂಟ್ನ ಕೊಟ್ಟರೆ ನಡೀತಿತ್ತು ಅದು ಅಪ್ಲಿಕೇಶನ್, ಅಲ್ಲೇ ಕೊಡ್ಬೇಕಂತಿಲ್ಲ. ಹೇಗೆ ಈಗ ಮಿಸ್ ಮ್ಯಾಚ್ ಆದಂಥವು ಕೇಸ್ಗಳು ನಮ್ಮ ಜಿಲ್ಲೆಯಲ್ಲಿ ಎಷ್ಟಿದಾವೆ ಈಗ ಅಂದಾಜಾಗಿ ಎಷ್ಟಿದಾವೆ ಹೋದ ವರ್ಷದ್ದು ಎಲ್ಲ? ಮಿಸ್ ಮ್ಯಾಚ್ ಅಂದ್ರೆ 9000 ಚಿಲ್ಲರ್ ಇದ್ದ ಇದು ಐಸಿಐಸಿಐ ಬ್ಯಾಂಕ್ 1028 ಹೈಯೆಸ್ಟ್ ಇದ್ದಾವ. ಆಮೇಲೆ ಸಿಂಧೂರ್ ತಾಲೂಕು ಎಷ್ಟು ಜಾಸ್ತಿ ಇದೆ. ಆಮೇಲೆ ಸಿ ಎಸ್ ಸಿ ಸೆಂಟರ್ ನಲ್ಲಿ 590 ಮಿಸ್ ಮ್ಯಾಚ್ ಇದ್ದಾವ, ಆಧಾರ್ ಮಿಸ್ ಮ್ಯಾಚ್. ಅದೆಲ್ಲ ಹೇಗೆ ಮಾಡ್ಕೋಬೇಕು? ಈಗ ರೈತರು ತಮ್ಮ ತಮ್ಮ ಬ್ಯಾಂಕಿಗೆ ಭೇಟಿ ಕೊಟ್ಟು ತಮ್ಮ ಆಧಾರ್ ನ ಸೀಡ್ ಮಾಡಿಸ್ಬೇಕು. ಅಷ್ಟು ಮಾಡಿದ್ರೆ ಆಯ್ತು, ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ಗೌರ್ಮೆಂಟ್ಲಿಂದ ಅಂದ್ರೆ ಈಗ ಅವರು ಮುಖ್ಯವಾದ ಕೆಲಸ ಅಂದ್ರೆ ಆಧಾರ್ ಅಲ್ಲೇ ಸೀಡಿಂಗ್ ಮಾಡಿಸ್ಕೋಬೇಕು ಮುಖ್ಯವಾಗಿ, ಅದಷ್ಟಾದ್ರೆ ಆಗತ್ತದು ಅಷ್ಟೇ. ಬಾಬು ಅವರೇ, ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ರೈತರಿಗೆ ಕೊನೆಯದಾಗಿ ಅಂದ್ರೆ ಲಾಸ್ಟ್ ಡೇಟ್ ವರೆಗೆ ವೇಟ್ ಮಾಡ್ದಂಗೆ ಅಕಸ್ಮಾತ್ ಇನ್ನೊಂದು ರೈತರಿಗೆ ಅವಕಾಶ ಇದೆ. ಸ್ವಲ್ಪ ಜನ ಏನು ವಿಚಾರ ಮಾಡ್ತಾರೆ, ನಮ್ಗೆ ಇನ್ಸೂರೆನ್ಸ್ ಬರಂಗಿಲ್ಲ ಅದಕ್ಕೆ ಕಟ್ಟಬೇಕಂತ ಬೆಳೆ ಸಾಲ ಪಡೆದ ರೈತರು, ಆಪ್ಟ್ಔಟ್ ಅಂತ ಒಂದು ಇದೇ ಇದೆ, ಐಚ್ಛಿಕವಾದದ್ದು ಇದು ಲೋನಿ ಫಾರ್ಮರ್ಸ್ಗೆ. ನಮ್ಗೆ ಬೇಡ ಪಡೆದಂತ ನಮಗೆ ಇನ್ಸೂರೆನ್ಸ್ ಬೇಡ ಅಂತಂದ್ರೆ ಒಂದು ಲೆಟರ್ ಕೊಟ್ಟರೆ ಇನ್ಸೂರೆನ್ಸ್ ಕವರ್ ಮಾಡಂಗಿಲ್ಲ ಅವ್ರಿಗೆ. ಇದು ಒಂದು ರೈತರು ಬರೆದು ಕೊಡ್ಬೇಕಲ್ಲಿ, ಬರೆದು ಕೊಡ್ಬೇಕು ನಮ್ಮ ಒಂದು ಒಪ್ಪಿಗೆ ಅಥವಾ ಇದ್ರ ಪತ್ರ ನಮ್ದು ಕಟ್ ಮಾಡ್ಕೋಬೇಡ್ರಿ ಬೇಡ ಅಂತ, ಬೇಡ ಅಂತ ಹೇಳಿ ಬಿಡ, ಕಟ್ ಮಾಡಂಗಿಲ್ಲ ಬ್ಯಾಂಕ್ನವ್ರು. ಬ್ಯಾಂಕ್ನವ್ರು ಕಟ್ ಮಾಡಲ್ಲ. ನಿಮಗೆ ಮಾಡ್ಬೇಕಾಗಿತ್ತು ಅಂದ್ರೆ ಅದಕ್ಕೇನು ಅರ್ಜಿ ಕೊಡಬೇಕಾಗಿಲ್ಲ. ಮತ್ತೆ ಆಪ್ಟಿನ್ ಅಂತ ಒಂದ್ಸಲ ಆಪ್ಟ್ಔಟ್ ಕೊಟ್ಮೇಲೆ ಮತ್ತಿನ್ ಮತ್ತೆ ಮಾಡ್ಕೋಬೇಕು, ಆಪ್ಟಿನ್ ಅಂತ ಅಪ್ಲಿಕೇಶನ್ ಇರುತ್ತೆ ಅದನ್ನ ಕೊಡ್ಬೇಕು ಕೊಟ್ರೆ ಆಯ್ತು ಅಷ್ಟೇ. ಒಳ್ಳೇದು. ಇದುವರೆಗೆ ರೈತರು ಬೆಳೆ ವಿಮೆಯನ್ನ ಮಾಡಿಸ್ಬೇಕಾದ್ರೆ ಏನೇನು ಒಂದು ದಾಖಲಾತಿಗಳು ಹೇಗೆ ಮಾಡಿಸ್ಬೇಕು ಅಂತಕ್ಕಂಥ ವಿಚಾರ ನಮ್ಮ ರೈತರಿಗೆ ತಿಳಿಸಿಕೊಟ್ಟದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು ರೀ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ನೋಂದಣಿಗೆ ಸಲ್ಲಿಸಬೇಕಾದ ದಾಖಲೆಗಳ ಕುರಿತು ರಾಯಚೂರು ಲೀಡ್ ಬ್ಯಾಂಕಿನ ವ್ಯವಸ್ಥಾಪಕರಾದ ಬಾಬು ಬಳಗಾನೂರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಯ ಬಾವಲತ್ತೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ ಈ ರೀತಿಯಾಗಿದ್ದಾವೆ. ಅತಿಯಾದ ತೇವಾಂಶದಿಂದ ಬೆಳವಣಿಗೆ ಹಂತದಲ್ಲಿರ್ತಕ್ಕಂಥ ಬೆಳೆಗಳಾದ ತೊಗರಿ, ಹತ್ತಿ ಮತ್ತು ಇನ್ನಿತರ ಬೆಳೆಗಳು ಸಾಯುವುದನ್ನು ಹತೋಟಿ ಮಾಡಲಿಕ್ಕೆ, ಅಂದರೆ ಸಸಿ ಸಾಯುವುದನ್ನು ಒಣಗುವುದನ್ನು ಹತೋಟಿ ಮಾಡಲಿಕ್ಕೆ, ರೋಗ ಪೀಡಿತ ಸಸಿ ಹಾಗೂ ಸುತ್ತಮುತ್ತಲಿನ ಸಸಿಗಳಿಗೆ 2 ಗ್ರಾಂ ಕಾರ್ಬನ್ಡೈಜಿಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ದ್ರಾವಣವನ್ನು ಮಣ್ಣಿಗೆ ಹಾಕಬೇಕು. ಅಂದರೆ ಸಸಿಗಳ ಸುತ್ತಲೂ ಈ ಒಂದು ದ್ರಾವಣವನ್ನು ಮಣ್ಣಿಗೆ ಹಾಕಬೇಕು. ಕಳೆದ ಕೆಲವು ದಿನಗಳಿಂದ ಮಳೆ ಜಾಸ್ತಿ ಆಗಿರೋ ಭಾಗದಲ್ಲಿ ಕಳೆಗಳ ಸಮಸ್ಯೆ ಹೆಚ್ಚಾಗಿ ಕಂಡುಬರ್ತಾ ಇದೆ. ಬೆಳೆಗಳಲ್ಲಿ ಈ ಒಂದು ಕಳೆಗಳು ಬೆಳವಣಿಗೆಯನ್ನು ಕುಂಠಿತ ಮಾಡೋದ್ರಿಂದ ರೈತ ಬಾಂಧವರು ಅಂತರ್ ಬೇಸಾಯವನ್ನು ಮಾಡಿ ಕಳೆ ಹತೋಟಿಯನ್ನು ಮಾಡೋದ್ರ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು. ಅತಿ ಹೆಚ್ಚು ಮಳೆಯಾದ ಪ್ರದೇಶಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಾಣ ಮಾಡಿ ನೀರು ಹೊರಹಾಗಲಿಕ್ಕೆ ವ್ಯವಸ್ಥೆಯನ್ನು ಮಾಡೋದ್ರಿಂದ ಮತ್ತೆ ಮಳೆಯಾದಲ್ಲಿ ನೀರು ನಿಲ್ಲುವುದನ್ನು ತಡೆಗಟ್ಟಬಹುದು. ನಾಟಿ ಮಾಡುವಾಗ ತೋಟಗಾರಿಕೆ ಬೆಳೆಗಾದಂಥ ಮಾವು, ಸೀತಾಫಲ್, ಸಪೋಟ ಮತ್ತು ಫೇರ್ಲ ಗಿಡಗಳಿಗೆ ಆಧಾರ ಕೋಲುಗಳನ್ನು ಕಟ್ಟಬೇಕು. ಇದು ಗಾಳಿಯಿಂದ ಸಸಿಗಳು ಬೀಳುವುದನ್ನು ತಡಿಲಿಕ್ಕೆ ಅನುಕೂಲವಾಗುತ್ತೆ. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯನ್ನು ಕಡಿಮೆ ಮಾಡಲಿಕ್ಕೆ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಥವಾ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕ ಮಾಡಿ ಬೆಳೆ ವಿಮೆಯನ್ನು ಮಾಡಿಸಬೇಕು. ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಣೆ ಮಾಡೋದ್ರಿಂದ ಅವಶ್ಯಕತೆ ಬಿದ್ದಾಗ ಈ ನೀರನ್ನು ನಾವು ಮರುಬಳಕೆ ಮಾಡಲಿಕ್ಕೆ ಅಥವಾ ಬೆಳೆಗಳಿಗೆ ಒದಿಸಲಿಕ್ಕೆ ಅನುಕೂಲವಾಗುತ್ತೆ. ಇನ್ನು ಮೆಣಸಿನಕಾಯಿಯನ್ನು ಬೆಳೆದಂಥ ರೈತ ಬಾಂಧವರು ಮೆಣಸಿನ ಗಿಡಕ್ಕೆ ಬರ್ತಕ್ಕಂಥ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲಿಕ್ಕೆ 3 ಗ್ರಾಂ ಕ್ಯಾಪ್ಟಾನ್ ಅಥವಾ 2 ಗ್ರಾಂ ಕಾರ್ಬನ್ಡೈಜಿಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ಒಂದು ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕು. ಹತ್ತಿಯನ್ನು ಬೆಳೆದಂಥ ರೈತ ಬಾಂಧವರು ಹತ್ತಿಯಲ್ಲಿ ರಸ ಇರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಫ್ಲುನಿಕಮೈಡ್ 50 WG ಅಥವಾ 0.3 ಗ್ರಾಂ ಡೈನ್ಯೂಟೆಫ್ಯೂರಾನ್ 20 SC ಅಥವಾ 1 ಮಿಲಿಲೀಟರ್ ಅಸಿಟಾಮಾಫ್ರಿಡ್ 20 SP ಅಥವಾ 0.2 ಗ್ರಾಂ ಥಯೋಮೆಥಾಕ್ಸಾಮ್ 25 WG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿಯನ್ನು ಬಿತ್ತಿದ 20-25 ದಿನಗಳಲ್ಲಿ ಒಂದು ಸಾರಿ ಕೈಗಳೇ ಅಥವಾ ಅಂತರ್ಬೇಸಾಯ ಅಥವಾ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಪೈರಿಥಯೋಬ್ಯಾಕ್ ಸೋಡಿಯಂ 10 EC ಅಥವಾ 300 ಮಿಲಿಲೀಟರ್ ಪ್ಯುಜುಲೋಫಾಸ್ ಈಥೈಲ್ 5 EC ಯಾವುದಾದ್ರೂ ಒಂದು ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡೋದ್ರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇನ್ನು ಶೇಂಗಾ ಬೆಳೆಯನ್ನು ಬೆಳೆದಂಥ ರೈತ ಬಂದರು ಶೇಂಗಾ ಬೆಳೆಯಲ್ಲಿ ಎಲೆ ಸುರುಳಿ ಪೂಚಿ ಕೀಟದ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ 50 EC ಅಥವಾ 0.075 ಮಿಲಿಲೀಟರ್ ಪ್ಲೂಬೆಂಡಿಮೈಡ್ 39.35 SC ಅಥವಾ 0.12 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟೋಫಾಸ್ 36 SL ಯಾವುದಾದ್ರೂ ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಮತ್ತು ಜಿಗಿಹುಳುವಿನ ನಿರ್ವಹಣೆಗಾಗಿ ಡೈಮಿಥೋಯೇಟ್ 30 EC 1.75 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನು ಮಾಡೋದು ಒಳ್ಳೆಯದು. ಶೇಂಗಾ ಬೆಳೆಯಲ್ಲಿ ಬೀಜ ಮತ್ತು ಕಾಂಡಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಾಯುಕ್ತ ಸಾವಯವ ಅಂಶ ಇರುವ ಹಾಗೆ ಕಾಯ್ಕೊಂಡು ಹೋದರೆ ಈ ಒಂದು ಬೀಜ ಮತ್ತು ಕಾಂಡಕೊಳೆ ರೋಗದ ನಿರ್ವಹಣೆಯನ್ನು ಮಾಡಬಹುದು. ಇನ್ನು ಭತ್ತವನ್ನು ನಾಟಿ ಮಾಡಿದಂಥ ರೈತರು ಬೆಳೆಯುವಂಥ ರೈತ ಬಾಂಧವರು ಭತ್ತದಲ್ಲಿ ಕಾಂಡ ಕೊರೆಯುವ ಹುಳ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೈರಿಪಾಸ್ 20 EC ಅಥವಾ 2 ಮಿಲಿಲೀಟರ್ ಪ್ರೊಫೆನಪಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣ ಹತೋಟಿ ಮಾಡಲಿಕ್ಕೆ 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC 1 ಮಿಲಿಲೀಟರ್ ಪಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 KG ಕಾರ್ಬೋಫಿರಾನ್ 3G ಹರಳನ್ನು 1 ಎಕರೆಗೆ ಎರಿಸಬೇಕು. ಇನ್ನು ತೊಗರಿಯನ್ನು ಬೆಳೆದಂಥ ರೈತ ಬಾಂಧವರು ತೊಗರಿ ಬೆಳೆಯಲ್ಲಿ ಗೊಡ್ಡು ರೋಗದ ಬಾಧೆ ಹತೋಟಿಗಾಗಿ ರೋಗಕ್ಕೆ ತುದ್ದಾದಂಥ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಮತ್ತು 2.5 ಮಿಲಿಲೀಟರ್ ಡೈಕೋಫಾಲ್ 18.5 EC ಅಥವಾ 1.5 ಮಿಲಿಲೀಟರ್ ಆಕ್ಸಿಡೆಮಿಟಾನ್ ಮೀಥಾಲ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬಿತ್ತನೆ ಮಾಡಿದ 3 ವಾರಗಳ ನಂತರ ಕಳೆಗಳು 3-5 ಎಲೆಗಳ ಹಂತದಲ್ಲಿದ್ದಾಗ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಇಮಾಜತಫೈರ್ 10 SL ಕಳೆನಾಶಕವನ್ನು ಸಿಂಪರಣೆ ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟ್ ಅನ್ನು ಅಂದರೆ 6 ಕಿಲೋಗ್ರಾಂ ಪ್ರತಿ ಎಕರೆಗೆ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರ ಜೊತೆ ಸಮ ಪ್ರಮಾಣದಲ್ಲಿ ಕೂಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ತೊಗರಿಯಲ್ಲಿ ಮಣ್ಣಿನ ತೇವಾಂಶದ ರಕ್ಷಣೆಗಾಗಿ ಮತ್ತು ಸಸ್ಯಗಳ ಸಂಖ್ಯೆಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಳಿಸಿಕೊಳ್ಳಲಿಕ್ಕೆ ದಟ್ಟವಾಗಿ ಬೆಳೆದಿರತಕ್ಕಂಥ ಸಸಿಗಳನ್ನು ಕಿತ್ತಾಕಬೇಕು. ಇನ್ನು ಹೆಸರು ಬೆಳೆಯನ್ನ ಬೆಳೆದಂತ ರೈತ ಬಂದರು ಹೆಸರು ಬೆಳೆಗೆ ಬರತಕ್ಕಂಥ ಬೂದಿ ರೋಗದ ಹತೋಟಿಯನ್ನು ಮಾಡಲಿಕ್ಕೆ 1 ಮಿಲಿಲೀಟರ್ ಪ್ರೊಪಿಕೊನೋಜೋಲ್ ಅಥವಾ 3 ಗ್ರಾಂ ವೆಟೆಬಲ್ ಸಲ್ಫರ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗೆ ಸಿಂಪರಣೆಯನ್ನು ಮಾಡಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟೋಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯನ್ನು ಬೆಳೆದಂಥ ರೈತ ಬಾಂಧವರು ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಹತೋಟಿ ಮಾಡಲಿಕ್ಕೆ 0.25 ಮಿಲಿಲೀಟರ್ ಇಮ್ರಾಕ್ರೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬಹುದು. ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟನ್ನು ರೈತ ಬಾಂಧವರು ಕೊಡೋದು ಭಾಳ ಒಳ್ಳೆಯದು. ಇನ್ನು ಜಾನುವಾರು ಸಾಕಾಣಿಕೆದಾರರು ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಂಥ ಒಂದು ಸಮಯದಲ್ಲಿ ಈ ಒಂದು ರಸಮೇವನ್ನು ಉಪಯೋಗ ಮಾಡಬಹುದು. ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಒಂದು ಉತ್ಪಾದನೆಯನ್ನು ಮಾಡಲಿಕ್ಕೆ ರಸಮೇವನ್ನು ಸಹ ನಾವು ಬಳಸಿ ಹೆಚ್ಚು ಉತ್ಪಾದನೆಯನ್ನು ಪಡಿಬಹುದು. ರೈತ ಬಾಂಧವರು ಯಾವತ್ತು ಬೆಳೆಗಳ ವೀಕ್ಷಣೆಯನ್ನು ಮಾಡ್ತಾ ಇರಬೇಕು. ಬೆಳೆಯಲ್ಲಿ ಕಂಡುಬರ್ತಕ್ಕಂಥ ರಸ ಇರುವ ಕೀಟಗಳು ಅಥವಾ ಯಾವುದೇ ರೋಗ ಬಾಧೆಗೆ ಕಂಡುಬಂದ ತಕ್ಷಣ ರೈತರು ಸರಿಯಾದ ಕೀಟನಾಶಕ ಮತ್ತು ರೋಗನಾಶಕವನ್ನು ಆಯ್ಕೆ ಮಾಡಿ ತಜ್ಞರ ಸಲಹೆ ಮೇರೆಗೆ ಸಿಂಪರಣೆಯನ್ನು ಮಾಡೋದು ಒಳ್ಳೆಯದು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ 3-4 ದಿನ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವು ಕಡೆ ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 8ರಂದು ಗರಿಷ್ಠ ಉಷ್ಣಾಂಶ 32 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಗರಿಷ್ಠ ಆರ್ದ್ರತೆಯು %74 ಹಾಗೂ ಕನಿಷ್ಠ ಆರ್ದ್ರತೆಯು %47 ಇರಲಿದ್ದು ಗಾಳಿಯ ವೇಗ ಕಿಲೋಮೀಟರ್ ಪ್ರತಿ ಗಂಟೆಗೆ 19 ಕಿಲೋಮೀಟರ್ ಹಾಗೂ ಗಾಳಿ ದಿಕ್ಕು 270 ಇರಲಿದೆ ಎಂದು ಹವಾಮಾನ ಮುನ್ಸೂಚನೆ ಇದೆ.

ಬಳಸಿ ನೋವಾಗಿ ದ್ರಾವಣವನ್ನ ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನ ನೋವಾಗಿ ಜ್ಞಾನೋ ದ್ರಾವಣವಿದುವೆ ಪೈರುಗಳಲ್ಲಿ ಬೆಳವಣಿಗೆ ಆಗುವುದು ಹಣವು ಉಳಿತಾಯ ವಾಗುವುದು ಬೆಳೆಯು ಬಾಳಿಕೆ ಬರುವುದು ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನು ಬಳಸಿ ಬಳಸಿ ನೋವಾಗಿ. ಹಲವಾರು ರೈತರು ಅನೇಕ ತರಕಾರಿಗಳಿಗೆ ಹಣ್ಣಿನ ಬೆಳೆಗಳಿಗೆ ಶುಂಠಿ ಕಾಫಿ ಕಾಳುಮೆಣಸು ಬಾಳೆ ಇತ್ಯಾದಿ ಬೆಳೆಗಳಲ್ಲಿ ನೂ ಆಲ್ಗಿಯನ್ನು ಬಳಸಿ ಲಾಭ ಕಂಡುಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ನುವಾಲ್ಗಿ ದ್ರಾವಣ ರೈತರ ಕಲ್ಯಾಣ ಎಲ್ಲ ಬೆಳೆಗಳಿಗೆ ಕೊಡಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ಎಲ್ಲ ಬೆಳೆಗಳಿಗೆ ಬಳಸುವ ಪೋಷಕ ದ್ರಾವಣವಾದ ನುವಾಲ್ಗಿ ಬಳಕೆ ಹಾಗೂ ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಆನಂದದಿಂದ ಆಲಿಸಿದಿರಿ. ಇದರ ಪ್ರಾಯೋಜಕರು ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ ನುವಾಲ್ಗಿ. ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ನ್ಯೂಯಾಲ್ಗಿ ಫೋಲಿಯರ್ ಸ್ಪ್ರೇ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂಯಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತು ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮಂಜುನಾಥ್ ಅಟ್ಟಿಗನಹಳ್ಳಿ. ಇನ್ನು ರೈತ ಬಾಂಧವರೇ, ನಾಳೆಯ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಂಡಲಗಿರ ಗ್ರಾಮದ ಪ್ರಗತಿಪರ ರೈತರಾದ ಶರಣಬಸವ ಪಾಟೀಲ್ ಅವರ ಭತ್ತದ ನಾಟಿ ಯಂತ್ರ ಬಳಕೆಯ ಅನುಭವಗಳ ಕುರಿತು ಸಂದರ್ಶನ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ ಮತ್ತು ಕುಷ್ಟಗಿ ತಾಲೂಕಿನ ಕರುಡಗಿರ ಗ್ರಾಮದ ಚನ್ನಬಸವಣ್ಣ ಗೌಡ ಪಾಟೀಲ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳು ಮತ್ತು ಮಸ್ತಾನ್ ಕ್ಯಾಂಪಿನ ರೈತರಾದ ರವಿಕುಮಾರ್ ಅವರ ಕರಿಬೇವು ಬೇಸಾಯದ ಅನುಭವಗಳನ್ನು ಕೇಳಲಿದ್ದೀರಿ. ನಾಳಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಂಜೆ 6:51ಕ್ಕೆ. ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇನ್ನು ಮುಂದೆ 7:35ಕ್ಕೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಹಾಗೂ 7:45ಕ್ಕೆ ಸಮಾಚಾರ ದರ್ಶನ್ ಬೆಂಗಳೂರು ಕೇಂದ್ರದಿಂದ. ದೇಶ ಬೇರೆ ಭಾಷೆ ಬೇರೆ ಆದರೆ ಭಾವ ಮಾತ್ರ ಒಂದೇ. ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ. ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.